ಐಎಸ್ಐ ಗುರುತಿನ ಬಿಸಿಐ ಬ್ರ್ಯಾಂಡಿನ ಮೈಲುತುತ್ತ ಪ್ರಯೋಜನಕಾರಿ. ಇದು ಅನೇಕ ಕಡೆ ಸಿಗ್ತಾ ಇದೆ. ಸಂಪರ್ಕಿಸಿ 9632998759. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಳೋಣ ಜಾನುವಾರುಗಳಲ್ಲಿ ರೋಗ ನಿರೋಧಕ ವ್ಯವಸ್ಥೆ. ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ರೋಗ ನಿರೋಧಕ ವ್ಯವಸ್ಥೆ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ರೋಗ ನಿರೋಧಕ ವ್ಯವಸ್ಥೆ ಅನ್ನುವಂಥದ್ದು ಇತ್ತೀಚೆಗೆ ಎಲ್ಲರಿಗೂ ಕೂಡ ಪರಿಚಿತ ಆಗಿರತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದೇನಿದೆಯೋ ಇದು ಪ್ರತಿಯೊಬ್ಬರ ಮೈನಲ್ಲೂ ಕೂಡ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ, ಯಾವುದಾದರೂ ಹೊರ ರೋಗಗಳು ನಮ್ಮ ದೇಹವನ್ನು ಪ್ರವೇಶಿಸುವಂತಹ ಸಂದರ್ಭದಲ್ಲಿ ಇವು ನಿರೋಧಕವಾಗಿ ಕೆಲಸವನ್ನು ಮಾಡುತ್ತೆ. ಈ ಕರೋನಾ ಬಂದಂತಹ ಸಂದರ್ಭದಲ್ಲಿ ಇದರ ಬಗ್ಗೆ ಹೆಚ್ಚು ಚರ್ಚೆ ಆಯಿತು. ರೋಗ ನಿರೋಧಕ ಶಕ್ತಿ ಯಾರಿಗೆ ಹೆಚ್ಚಾಗಿ ಇರುತ್ತೋ ಅಂಥವರಿಗೆ ಆ ಒಂದು ಕರೋನಾದಂತಹ ಸೋಂಕು ತಗುಲೋದಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಸರ್ಕಾರದಲ್ಲಿ ವ್ಯವಸ್ಥಿತವಾಗಿ ಹಂಚಿಕೆಯನ್ನು ಮಾಡಲಾಯಿತು. ಈ ನಿಟ್ಟಿನಲ್ಲಿ ಈ ಜಾನುವಾರುಗಳಲ್ಲಿಯೂ ಕೂಡ ತನ್ನದೇ ಆದಂತಹ ರೋಗ ನಿರೋಧಕ ವ್ಯವಸ್ಥೆ ಇರುತ್ತೆ. ಈ ರೋಗ ನಿರೋಧಕ ವ್ಯವಸ್ಥೆ ಅಂತ ಅಂದರೆ ಏನು, ಹೇಗೆ ಇದು ಕಾರ್ಯವನ್ನು ನಿರ್ವಹಿಸುತ್ತೆ, ರೋಗ ನಿರೋಧಕ ವ್ಯವಸ್ಥೆ ಅಥವಾ ರೋಗ ನಿರೋಧಕ ಶಕ್ತಿ ಅನ್ನುವಂಥದ್ದು ಕಡಿಮೆ ಆದಾಗ ಏನೆಲ್ಲ ಸಮಸ್ಯೆ ಬರಬಹುದು, ಹೆಚ್ಚಾದಾಗ ಏನೆಲ್ಲ ಸಮಸ್ಯೆ ಬರಬಹುದು ಅನ್ನುವಂಥ ವಿಚಾರಗಳನ್ನು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶುವೈದ್ಯಕೀಯ ರೋಗಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರು. ಗಿರೀಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಶರೀರದಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಅಂತ ಹೇಳಿ ಪ್ರತಿಯೊಂದು ಜೀವಿಗಳಲ್ಲಿಯೂ ಕೂಡ ಇರುತ್ತೆ. ರೋಗ ನಿರೋಧಕ ವ್ಯವಸ್ಥೆ ಅಥವಾ ಶಕ್ತಿ ಅಂತ ಅಂದ್ರೆ ಏನು, ಏನು ಇದರ ಮಹತ್ವ? ಸಾಮಾನ್ಯವಾಗಿ ನೀವಾಗಲೇ ಪ್ರಸ್ತಾಪ ಮಾಡಿದ್ರಿ ಕರೋನಾ ಬಗ್ಗೆ, ಮನುಷ್ಯರಲ್ಲಿ ಬಂದಂತಹ ಕಾಯಿಲೆ, ಇದರಲ್ಲಿ ಸಾಕಷ್ಟು ವಿಚಾರ ಬಂತು ರೋಗ ನಿರೋಧಕ ವ್ಯವಸ್ಥೆ ಅದರ ಮಹತ್ವದ ಕುರಿತು. ಪ್ರಾಣಿಗಳಲ್ಲಿ ಅದೇ ರೀತಿ ಇರ್ತದೆ, ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಒಂದೇ ರೀತಿಯ ಒಂದು ಹೋಲಿಕೆ ಇರ್ತದೆ. ಈ ಯಾವುದೇ ರೋಗದ ಲಕ್ಷಣಗಳು, ಎಲ್ಲಾ ಪ್ರಾಣಿಗಳಲ್ಲಿ ಯಾವುದೋ ಒಂದು ಕಾಯಿಲೆ ಬಂದಿದೆ ಒಂದು ಪ್ರದೇಶದಲ್ಲಿ ಅಂದಾಗ, ಎಲ್ಲಾ ಪ್ರಾಣಿಗಳಲ್ಲೂ ಒಂದೇ ರೀತಿಯಾದಂತಹ ರೋಗ ಲಕ್ಷಣಗಳು ಅಥವಾ ಒಂದು ಆ ರೋಗದ ಪರಿಣಾಮ ಇರೋದಿಲ್ಲ. ಕೆಲವೊಂದರಲ್ಲಿ ರೋಗದ ತೀವ್ರತೆ ಜಾಸ್ತಿ ಇರ್ತದೆ, ಕೆಲವೊಂದರಲ್ಲಿ ಕಡಿಮೆ ಇರ್ತದೆ. ಕೆಲವೊಂದು ತೀವ್ರತೆ ಜಾಸ್ತಿ ಇದ್ದ ಪ್ರಾಣಿಗಳು ಚಿಕಿತ್ಸೆ ನೀಡಿದಾಗ ಅವು ಸ್ಪಂದಿಸ್ತವೆ, ಅವು ಹುಷಾರಾಗ್ತವೆ. ಮತ್ತೆ ಕೆಲವು ಪ್ರಾಣಿಗಳು ಜಾಸ್ತಿಯಾಗಿ ಹುಷಾರಾಗದೆ ಸಾವನ್ನು ಕೂಡ ಅಪ್ಪುತ್ತವೆ. ಈ ರೀತಿ ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ರೀತಿಯಾದಂತಹ ಒಂದು ವಿವಿಧ ಶ್ರೇಣಿಯ ರೀತಿಯಾದಂತಹ ಒಂದು ಪರಿಣಾಮಗಳನ್ನು ನಾವು ರೋಗದಿಂದ ಕಾಣ್ತೀವಿ. ಈ ಸೋಂಕು ರೋಗಗಳಲ್ಲಿ ನಾವು ಈ ಒಂದು ರೋಗ ನಿರೋಧಕ ವ್ಯವಸ್ಥೆ ಬಗ್ಗೆ ಮಾತಾಡ್ತೀವಿ. ಸೋಂಕು ಅಂತ ಅಂದ್ರೆ ಬ್ಯಾಕ್ಟೀರಿಯಾ ಇರ್ಬೋದು, ವೈರಾಣು ಇರ್ಬೋದು, ಅಥವಾ ಶಿಲೀಂಧ್ರಗಳ ಕಾಯಿಲೆಯನ್ನು ಸಹ ಇರ್ಬೋದು, ಆದಿಜೀವಿಗಳು, ಈ ಮನುಷ್ಯರ ಮಲೇರಿಯಾ ಇದೆಯಲ್ಲ ಆ ತರದ್ದು, ಪ್ರಾಣಿಗಳಲ್ಲಿ ತೈಲೇರಿಯಾ ಅಂತ ಬರ್ತದೆ, ಕಾಕ್ಸಿಡಿಯೋಸಿಸ್, ಇಂತಹ ಆದಿಜೀವಿಗಳು, ಅಥವಾ ಈವನ್ ಪರಾವಲಂಬಿ ಜೀವಿಗಳು ಸಹ, ಈ ನಾವು ಜಂತುಹುಳುಗಳು ಅಂತ ಹೇಳ್ತೀವಿ. ಇಂತಹ ಸೋಂಕಿನಲ್ಲಿ ಎರಡು ಒಂದು ಪರಿಣಾಮವನ್ನು ಕಂಡುಬರ್ತದೆ, ಈ ವಿವಿಧ ಶ್ರೇಣಿಯ ಪರಿಣಾಮ. ಒಂದು, ಯಾವ ಒಂದು ಪ್ರಭೇದದ ಒಂದು ಸೋಂಕಿನ ಒಂದು ಕಾರಕ ಬಂದಿದೆ ಅಂತಕ್ಕಂಥದ್ದು, ಅಂದ್ರೆ ಹೆಚ್ಚು ತೀವ್ರತೆ ಇರತಕ್ಕಂಥದ್ರಿಂದ ಹೆಚ್ಚು ಪರಿಣಾಮ ಉಂಟಾಗುತ್ತೆ, ಅಥವಾ ಕಡಿಮೆ ತೀವ್ರತೆ ಇದ್ದಾಗ ಕಡಿಮೆ ತೀವ್ರತೆಯ ಒಂದು ರೋಗ ಉಂಟಾಗುತ್ತೆ. ಇದು ಒಂದು ದೃಷ್ಟಿಕೋನ. ಇನ್ನೊಂದು ಏನು ಅಂತಂದ್ರೆ, ಆ ರೋಗಿಷ್ಟ ಪ್ರಾಣಿ ಅಥವಾ ಒಂದು ಎಲ್ಲಿ ಕಾಣಿಸ್ಕೊಳ್ತದೆ ರೋಗ, ಆ ಪ್ರಾಣಿಗಳಲ್ಲಿ ಯಾವ ಪ್ರಾಣಿಯಲ್ಲಿ ಶಕ್ತಿ, ರೋಗ ನಿರೋಧಕ ಶಕ್ತಿ, ನಾವು ಸಾಮಾನ್ಯವಾಗಿ ಇದನ್ನ ಇಂಗ್ಲಿಷ್ನಲ್ಲಿ ಇಮ್ಯುನಿಟಿ ಅಂತ ಅಂತೀವಿ, ಎಲ್ಲರಿಗೂ ಗೊತ್ತು ಇದು ಇಮ್ಯುನಿಟಿ ಅಂದ್ರೆ ಏನು ಹೇಗೆ ಅಂತ. ಯಾವ ಪ್ರಾಣಿಯಲ್ಲಿ ಈ ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರ್ತದೋ ಅವುಗಳಲ್ಲಿ ಈ ರೋಗದ ತೀವ್ರತೆ ಕಡಿಮೆ ಆಗ್ತಾ ಹೋಗ್ತದೆ. ಒಂದು ಬಹಳ ಒಂದು ಉತ್ತಮವಾದ ಒಂದು ಉದಾಹರಣೆ, ಒಂದು ಹೋಲಿಕೆ ಕೊಡೋದಾದ್ರೆ, ಈಗ ಒಂದು ದೇಶ ಅಂತ ತಗೊಳ್ಳೋಣ ನಾವು. ಒಂದು ದೇಶ ಅತ್ಯಂತ ಸದೃಢವಾಗಿದೆ, ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಅಂತ ಅಂದಾಗ ಏನು ಆ ದೇಶದಲ್ಲಿ ಇರತಕ್ಕಂತಹ ಆರ್ಮಿ ಅಥವಾ ಸೇನೆ ಸದೃಢವಾಗಿದೆ, ಬಲಿಷ್ಠವಾಗಿದೆ, ಶಕ್ತಿಯುತವಾಗಿದೆ ಅಂತ ಅರ್ಥ. ಅದನ್ನ ನಾವು ನಮ್ಮ ಶರೀರಕ್ಕೆ ಅಥವಾ ಜಾನುವಾರುಗಳು ಪ್ರಾಣಿಗಳ ಶರೀರಕ್ಕೆ ಹೋಲಿಸಿದಾಗ ಯಾವ ಪ್ರಾಣಿಯಲ್ಲಿ ಈ ಸೈನ್ಯ ಅಥವಾ ಈ ರೋಗ ನಿರೋಧಕ ವ್ಯವಸ್ಥೆ ಅತ್ಯಂತ ಜಾಗೃತಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯೋ, ಕ್ರಿಯಾಶೀಲವಾಗಿದೆಯೋ, ಅಂತ ಒಂದು ಪ್ರಾಣಿಗಳಲ್ಲಿ ಅಥವಾ ಮನುಷ್ಯರಲ್ಲಿ ಆ ಸೋಂಕು ಅತ್ಯಂತ ಸುಲಭವಾಗಿ ಶರೀರವನ್ನ ಒಳಹೋಗೋದಕ್ಕೆ ಬಿಡೋದಿಲ್ಲ. ಅವು ರಕ್ಷಣೆಯನ್ನು ಕೊಡ್ತವೆ, ಅವು ಅತ್ಯಂತ ಸೇಫ್ ಆಗಿರ್ತವೆ. ಅಂತ ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿ ರೋಗ ಉಲ್ಬಣ ಆಗದಂಗೆ ಅತ್ಯಂತ ಆರೋಗ್ಯಕರವಾದ ಏನು ಲಕ್ಷಣಗಳನ್ನ ನಾವು ನೋಡ್ತಾ ಇದ್ವಿ. ಈ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟಂತಹ ವಿಜ್ಞಾನ ಇದು ಹುಟ್ಟಿದ್ದು ಹೇಗೆ, ಏನು ಇದರ ಇತಿಹಾಸ? ಸರ್, ಇದು ಸಾಮಾನ್ಯ ನಾವು ಏನು ರೋಗ ನಿರೋಧಕ ಶಕ್ತಿಯನ್ನು ನಾವು ಇದರ ಬಗ್ಗೆ ಏನು ಅಧ್ಯಯನ ಮಾಡೋದನ್ನ ನಾವು ಇಮ್ಯುನಾಲಜಿ ಅಂತ ಕರಿತೀವಿ. ಕೇಳಿರ್ತೀವಿ ಇಮ್ಯುನಾಲಜಿ, ಅಥವಾ ಅದರ ಬಗ್ಗೆ ಅಧ್ಯಯನ ಮಾಡೋರ್ನ ಇಮ್ಯುನಾಲಜಿಸ್ಟ್ ಅಂತಾನು ಸಹ ಕರೀತಾರೆ. ಇದು ಒಂದು ವಿಜ್ಞಾನದ ಒಂದು ಅಂಗ, ವೈದ್ಯಕೀಯ ಇರ್ಬೋದು, ಪಶುವೈದ್ಯಕೀಯ ಇರ್ಬೋದು, ಈ ಒಂದು ಕ್ಷೇತ್ರಗಳಲ್ಲಿ ಈ ಒಂದು ವಿಜ್ಞಾನ ಇದೆ. ಇದನ್ನು ನಾವು ಹಿನ್ನೆಲೆಯನ್ನ ತಗೋಬೇಕು ಅಂತ ಅಂದ್ರೆ, ಈ ವೈದ್ಯಕೀಯ ರಂಗದಲ್ಲಿ ಇದರ ಪರಿಕಲ್ಪನೆ ಹುಟ್ಟಿದ್ದೆ ಈ ರೋಗಗಳು ಸೋಂಕಿನಿಂದ ಉಂಟಾಗ್ತವೆ ಅಂತಕ್ಕಂತ ಒಂದು ಜ್ಞಾನವನ್ನ ಮನುಷ್ಯ ಪಡೆದ ಮೇಲೆ. ಮೊದಲೆಲ್ಲ ಯಾಕೆ ಈ ರೀತಿ ಕಾಯಿಲೆಗಳು ಹುಟ್ಟುತ್ತವೆ ಅಂತಾನೆ ಗೊತ್ತಿರಲಿಲ್ಲ. ನೀವು ನಾವು ಸಹ ಇತಿಹಾಸದಲ್ಲಿ ವಿಜ್ಞಾನದಲ್ಲಿ ಓದಿದೀವಿ. ಈ ಕಾಯಿಲೆ ಬರೋದಕ್ಕೆಲ್ಲ ಮೊದಲೆಲ್ಲ ಏನು ಅಂತಂದ್ರೆ, ಈ ಏನೋ ಒಂದು ಕೆಟ್ಟ ಒಂದು ದುಷ್ಪರಿಣಾಮಗಳು ಅಥವಾ ಏನೋ ಒಂದು ದೇವಭೂತಗಳಿಂದ ಕಾಯಿಲೆ ಬರುತ್ತದೆ ಅಂತಕ್ಕಂಥದ್ದು ನಂಬುವಂತ ಒಂದು ಚರಿತ್ರೆ ನಾವು ನೋಡಿದೀವಿ. ಹಿಂದಿನ ಕಾಲದಲ್ಲಿ ಆ ತರ ಇತ್ತು, ಈಗಲೂ ಇದೆ ಅದು. ಆದ್ರೆ ಈಗ ವಿಜ್ಞಾನ ಬೆಳೆದ ಹಾಗೆ ಇವೆಲ್ಲವೂ ಸೋಂಕಿನಿಂದ ಉಂಟಾಗ್ತಕ್ಕಂಥದ್ದು ಅಂತ ನಮ್ಗೆ ಗೊತ್ತಿದೆ. ಈ ಕಾಯಿಲೆಗಳೆಲ್ಲ ಇನ್ಫೆಕ್ಷಿಯಸ್ ಡಿಸೀಸಸ್ ಅಂತ ನಾವು ಕರಿತೀವಿ. ಅದ್ರ ಜೊತೆಗೆ ನಾವು ಇತಿಹಾಸದಲ್ಲಿ ಓದುವಾಗ ಈ ಲಸಿಕೆಗಳು ಯಾವ ರೀತಿ ಕೆಲಸ ಮಾಡ್ತವೆ, ಆ ಲಸಿಕೆಗಳನ್ನ ಅಭಿವೃದ್ಧಿ ಮಾಡಿದ್ದು ಮನುಷ್ಯ, ಅದು ಮತ್ತೆ ಈ ರೋಗ ನಿರೋಧಕ ವ್ಯವಸ್ಥೆ ಅಥವಾ ಈ ಶಾಸ್ತ್ರ ಹುಟ್ಟಿದ್ದು ಎರಡು ಸಹ ಒಂದಕ್ಕೊಂದು ಸಾಕಷ್ಟು ಜೊತೆಯಲ್ಲೇ ಬೆಳೆದಂತದ್ದು. ಇದ್ರ ಬಗ್ಗೆ ನಾವು ಇತಿಹಾಸವನ್ನ ಹುಡುಕ್ತಾಗ ಮೊದಲು ಒಂದು ಮನುಷ್ಯರಲ್ಲಿ ಅಥವಾ ವಿಜ್ಞಾನಿಗಳಲ್ಲಿ ವೈದ್ಯರಲ್ಲಿ ಒಂದು ಅಬ್ಸರ್ವೇಷನ್ ಇತ್ತು. ಒಂದು ಈ ಪ್ರಾಣಿಗಳು ಯಾವಾಗ ಕಾಯಿಲೆಯಿಂದ ಅವು ನರಳುತ್ತವೆ, ಒಂದು ಸಾರಿ ಅವು ಕಾಯಿಲೆಯಿಂದ ನರಳಿದ ನಂತರ ಮತ್ತೊಂದು ಸಲ ಅದೇ ಕಾಯಿಲೆ ಬಂದಾಗ ಅವು ಅದಕ್ಕೆ ಪ್ರತಿರೋಧಕತೆಯನ್ನ ಉಂಟು ಮಾಡ್ತಾ ಇತ್ತು. ಒಂದ್ಸಲ ಅರಳಿದ ಹೋದ್ರೆ ಅದ್ರ ಏನಾಗ್ತಾ ಇದೆ ಅಂತ ಗೊತ್ತಿರಲಿಲ್ಲ ಅವ್ರಿಗೆ, ವಿಜ್ಞಾನ ಏನು ಅಂತ ಗೊತ್ತಿರಲಿಲ್ಲ. ಇಟ್ ವಾಸ್ ಅನ್ ಅಬ್ಸರ್ವೇಷನ್. ಅವಾಗ ಈ ತರ ಇದನ್ನ ಈ ಮನುಷ್ಯರಲ್ಲಿ ಸಿಡುಬು ಕಾಯಿಲೆ ಅಂತ ನೀವೆಲ್ಲ ಕೇಳಿರ್ತೀರ. ಸಿಡುಬು ಕಾಯಿಲೆ ಮತ್ತೆ ಪ್ಲೇಗ್ ಕಾಯಿಲೆಗಳು ಗೊತ್ತಿದೆ. ಈ 12 ಶತಮಾನ, ಇನ್ನೂ ಹಿಂದಕ್ಕೆ ಹೋಗ್ಬೋದು ನಾವು, 9 ಶತಮಾನ, 10-12 ಶತಮಾನಗಳ ಹಿಂದೆನೆ ಈ ರೀತಿಯಾದಂತಹ ಒಂದು ಅಬ್ಸರ್ವೇಷನ್ಗಳನ್ನ ಈ ವಿಜ್ಞಾನಿಗಳು ಮಾಡಿದ್ರು ಅಥವಾ ವೈದ್ಯರು. ಇದರಲ್ಲಿ ಸಿಡುಬಿನ ಬಗ್ಗೆ ನಾವು ಹೇಳ್ಬೇಕು, ಯಾಕಂದ್ರೆ ಸಿಡುಬಿನ ರೋಗ ಏನಿದೆ ಅದು ಮತ್ತೆ ಇಮ್ಯುನಾಲಜಿ, ಈ ರೋಗ ನಿರೋಧಕ ಒಂದು ಶಾಸ್ತ್ರ ಏನಿದೆ, ಎರಡು ಒಟ್ಟಿಗೆ ಹುಟ್ಟಿದವು ಅಂತ ಹೇಳ್ಬೇಕು. ಅಂದ್ರೆ ಆ ವಿಜ್ಞಾನ ಅರ್ಥ ಮಾಡ್ಕೊಳಕ್ ಹೋದಾಗ ಇಮ್ಯುನಾಲಜಿ ಹುಟ್ಟು ಅಂತ. ಈ ಚೈನಾದಲ್ಲಿ ಒಂದು ನಂಬಿಕೆ ಇತ್ತು ಏನಂತಂದ್ರೆ, ಈ ಸಿಡುಬು ಮನುಷ್ಯರು ಅದರಿಂದ ಸಫರ್ ಆಗ್ತಾರೆ, ಅವರಿಂದ ರಸವನ್ನ ತಗೊಳ್ಳೋದು, ಆ ರಸವನ್ನ ತಗೊಂಡು ಈ ಆರೋಗ್ಯವಂತ ಮಕ್ಕಳಲ್ಲಿ ಏನ್ ಮಾಡ್ತಾ ಇದ್ರು, ಇನಾಕ್ಯುಲೇಷನ್ ಅಂತ ಮಾಡ್ತಾರೆ. ಇನಾಕ್ಯುಲೇಷನ್ ಅಂತಂದ್ರೆ ಒಂದು ಪಿನ್ನು, ಅದನ್ನ ತಗೊಂಡು ಅದರಲ್ಲಿ ಅದ್ದುಬಿಟ್ಟು ಅದನ್ನ ಚರ್ಮದ ಭಾಗಕ್ಕೆ ಒಂದ್ ರೀತಿ ಒಂಥರ ಕೆರದಂಗೆ ಮಾಡಿ ದ್ರವ ಅದ್ರೊಳಗಡೆ ಹೋಗ್ಬೇಕು. ಇದು ಅದ್ ಏನಕ್ಕೆ ಯಾಕೆ ಅಂತ ಗೊತ್ತಿರಲಿಲ್ಲ, ಇದು ಅಬ್ಸರ್ವೇಷನ್. ಈ ತರ ಮಾಡಿದಂತಹ ಮಕ್ಕಳಲ್ಲಿ ಸಾವಿನ ಪ್ರಮಾಣ ಅಂದ್ರೆ ಆ ಒಂದು ಪಾಪ್ಯುಲೇಷನ್ ಅಲ್ಲಿ ಕಾಯಿಲೆ ಬಂದಂತಹ ಸಂದರ್ಭದಲ್ಲಿ ಒಂದು 20% ಮಾರ್ಟಾಲಿಟಿ ಅಂತ ಹೇಳ್ತೀವಿ, ಸಾವು ನೋವಿನ ಪ್ರಮಾಣ 20% ಇರೋದು. ಈ ರೀತಿ ಇನಾಕ್ಯುಲೇಷನ್ ಮಾಡಿದಂತಹ ಒಂದು ಜನಸಂಖ್ಯೆ ಮಕ್ಕಳಲ್ಲಿ 1%ಗೆ ಅದು ಇಳಿದೋಯ್ತು. ಅದನ್ನ ಅಬ್ಸರ್ವ್ ಮಾಡ್ತಾ ಇದ್ರು ಅವ್ರು, ಯಾಕೆ ಏನು ಅಂತ ಗೊತ್ತಿಲ್ಲ, ನಾನು ಆಗ್ಲೇ ಹೇಳ್ದಾಗ ಪ್ರಯೋಗ ಮಾಡ್ತಾ ಇದ್ರು. ಇದೊಂದು ಅಬ್ಸರ್ವೇಷನ್. ಇದೇ ರೀತಿ ಜಾನುವಾರುಗಳಲ್ಲಿ ಸಹ ಒಂದು ದೊಡ್ಡ ಕಾಯಿಲೆ ಇತ್ತು. ಆ ಕಾಯಿಲೆ ಎಷ್ಟು ದೊಡ್ಡದು ಅಂದ್ರೆ, ಅದ ಕಾಯಿಲೆ ಹೆಸರೇ ದೊಡ್ಡ ರೋಗ ಅಂತ. ಇದನ್ನ ನಾವು ರಿಂಡರ್ ಪೆಸ್ಟ್ ಅಥವಾ ದನಗಳ ಪ್ಲೇಗ್ ಅಂತ ಕರಿತೀವಿ ನಾವು ಒಂದು ಪಶುವೈದ್ಯ ಶಾಸ್ತ್ರದಲ್ಲಿ. ಇಲ್ಲೂ ಸಹ ಇದನ್ನ ಅಬ್ಸರ್ವ್ ಮಾಡ್ಕೊಂಡವರು ಆ ದನಗಳ ಮೂಗಿನಿಂದ ಸುರಿತಾ ಇರ್ತಕ್ಕಂತಹ ದ್ರವವನ್ನ ತಗೊಂಡು ಆ ಕುತ್ತಿಗೆ ಭಾಗಕ್ಕೆ ಇಂಜೆಕ್ಷನ್ ಅನ್ನ ಮಾಡ್ತಾ ಇದ್ರು. ಈ ರೀತಿ ಇಂಜೆಕ್ಷನ್ ಮಾಡುವ ಮೂಲಕ ಆ ರಾಸುವಿನಲ್ಲಿ ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಅದು ತೀವ್ರತೆ ಕಡಿಮೆ ಇರ್ತಿತ್ತು. ಇದು ಒಂದು ಅಬ್ಸರ್ವೇಷನ್ ಸ್ಟಡೀಸ್. ಆದ್ರೆ 1798 ಎಡ್ವರ್ಡ್ ಜೆನ್ನರ್ ಅಂತಕ್ಕಂತ ಒಬ್ಬರು ಇಂಗ್ಲೆಂಡಿನ ಒಬ್ಬ ವೈದ್ಯ ವಿಜ್ಞಾನಿ ಏನ್ ಮಾಡಿದ್ರು, ಇದನ್ನ ಒಂದು ನಿರ್ದಿಷ್ಟವಾದ ಒಂದು ಪ್ರಯೋಗಕ್ಕೆ ಒಳಪಡಿಸಿ, ಅವಾಗ ಕೌಪಾಕ್ಸ್ ಅಂತ ಬರ್ತಿತ್ತು. ನಾನು ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇದ್ದೆ, ಮನುಷ್ಯರ ಕಾಯಿಲೆಗಳು ಪ್ರಾಣಿಗಳ ಕಾಯಿಲೆಗಳು ಒಂದಕ್ಕೊಂದು ಎಷ್ಟು ಒಂದು ಸಂಬಂಧ ಇರ್ತದೆ, ಸಾಮ್ಯತೆ. ಅದರಿಂದ ಉಪಯೋಗನೂ ಸಹ ಆಗಿದೆ ನಮ್ಮ ವೈದ್ಯ ವಿಜ್ಞಾನಕ್ಕೆ. ಅಲ್ಲಿ ಒಂದು ಅಬ್ಸರ್ವೇಷನ್ ಅನ್ನ ಮಾಡ್ತಾ ಇದ್ರು ಏನು ಅಂದ್ರೆ, ಯಾರ ಮನೆಯಲ್ಲಿ ಈ ಹಸುಗಳು ಇದ್ದು ಹಸುಗಳ ಹಾಲನ್ನ ಕರಿತಾ ಇದ್ರು ಅಂತವರಲ್ಲಿ ಆ ಹಸುಗಳಲ್ಲಿ ಕೌಪಾಕ್ಸ್ ಅಂತ ಬರ್ತದೆ, ಅದು ಅಂತ ತೀವ್ರತೆ ಏನಿರೋದಿಲ್ಲ. ಆದ್ರೆ ಯಾರ್ಯಾರು ಆ ಹಾಲನ್ನ ಕರಿತಾ ಇದ್ರು ಅವರ ಕೈಗಳಲ್ಲಿ ಈ ಕೌಪಾಕ್ಸಿನ ದ್ರವ ಬಂದು ಅವರಿಗೆ ಸಣ್ಣ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಸಿಡು ಬರ್ತಾ ಇತ್ತು. ಆದ್ರೆ ಆ ಮನುಷ್ಯರಲ್ಲಿ ಅಂತಹ ಒಂದು ವ್ಯಕ್ತಿಗಳಲ್ಲಿ ಈ ಸಿಡುಬು ಕಾಯಿಲೆ ಬರ್ತಾ ಇರಲಿಲ್ಲ, ಬಂದ್ರೂ ತೀವ್ರತೆ ತುಂಬಾ ಕಡಿಮೆ ಇರ್ತಿತ್ತು. ಇದನ್ನ ಅಬ್ಸರ್ವ್ ಮಾಡಿರತಕ್ಕಂಥ ಎಡ್ವರ್ಡ್ ಜನರ್ ಏನ್ ಮಾಡಿದ್ರು, ಇದನ್ನ ಪ್ರಯೋಗಕ್ಕೆ ಒಳಪಡಿಸಿ ಅದೇ ದ್ರವವನ್ನ ಒಬ್ಬ ಮಗುವಿಗೆ ನೀಡೋದ್ರ ಮುಖಾಂತರ ಆ ಮಕ್ಕಳನ್ನ ಆ ಕಾಯಿಲೆಯಿಂದ ಅವರು ರಕ್ಷಣೆ ಮಾಡಿದ್ರು. ಇದು ನಿರ್ದಿಷ್ಟವಾಗಿ ಹೀಗೆ ಆಗುತ್ತೆ ಅಂತ ವೈಜ್ಞಾನಿಕವಾಗಿ ದೃಢಪಡಿಸಿದ್ರು ಅವರು. ಅದಕ್ಕೆ ಅವರನ್ನ ಇದುವರೆಗೂ ನಾವು ಈ ರೋಗ ನಿರೋಧಕ ಶಕ್ತಿಯ ವಿಜ್ಞಾನ ಏನಿದೆ, ಇಮ್ಯುನಾಲಜಿಯನ್ನ ಪಿತಾಮಹ ಅಂತ ಕರೀತಾರೆ ಎಡ್ವರ್ಡ್ ಜನರ್ನ. ಇದಾದ ಒಂದು 80 ವರ್ಷಗಳ ನಂತರ ಈಗ ನಾವು ಲೂಯಿಸ್ ಪ್ಯಾಶ್ಚರ್ ಅಂತ ಕೇಳಿರ್ತೀರ, ಅಂತ ಮಹಾನ್ ವಿಜ್ಞಾನಿ, ಬಹುತೇಕ ಗೊತ್ತು ಎಲ್ಲ ಮಕ್ಕಳು ಹೇಳ್ತಾರೆ ಲೂಯಿಸ್ ಪ್ಯಾಶ್ಚರ್ ಅಂದ್ರೆ ಈಗ ರೇಬಿಸ್ ಕಾಯಿಲೆಗೆ ಚುಚ್ಚುಮದ್ದನ್ನ ಕಂಡುಹಿಡಿದಂತ ವಿಜ್ಞಾನಿ ಲೂಯಿಸ್ ಪ್ಯಾಶ್ಚರ್. ಈ ಎಡ್ವರ್ಡ್ ಜನರ ಪ್ರಯೋಗದ ಒಂದು ಮುಂದುವರಿದ ಭಾಗ ಅನ್ಬಹುದು. ಅದಾದ ಒಂದು 80 ವರ್ಷಗಳ ನಂತರ ಲೂಯಿಸ್ ಪ್ಯಾಶ್ಚರ್ ಮನುಷ್ಯರಿಗೆ ರೇಬಿಸ್ ಕಾಯಿಲೆಗೆ ಔಷಧಿಯನ್ನು ಕಂಡುಹಿಡಿದ್ರು ಅಂತ ಹೇಳ್ತಾರೆ. ಅದು ಆವಾಗ್ಲೂ ಅವ್ರು ಮಾಡಿದ್ದಂತಹ ಒಂದು ಪ್ರಯೋಗನು ಬಹಳ ಚೆನ್ನಾಗಿದೆ. ಒಂದು ರೇಬಿಸ್ ಬಂದಂತಹ ಒಂದು ಮೊಲವನ್ನ ತಗೊಂಡು ಆ ಮೊಲದ ಒಂದು ಬೆನ್ನುಮಣಿ ಸರದಲ್ಲಿ ಇರ್ತದಲ್ಲ ಸ್ಪೈನಲ್ ಕಾರ್ಡ್, ಅಲ್ಲಿಂದ ಅದನ್ನ ಟ್ರಿಚುರೇಟ್ ಮಾಡಿ ಅದನ್ನ ಇನ್ಆಕ್ಟಿವೇಟ್ ಮಾಡ್ತಾರೆ, ನಿಷ್ಕ್ರಿಯ ಮಾಡಿ ಅದನ್ನ ಒಂದು ವ್ಯಾಕ್ಸಿನ್ ರೂಪದಲ್ಲಿ ನೀಡ್ತಾರೆ. ಯಾವುದು ಹುಚ್ಚುನಾಯಿ ಕಡಿತಕ್ಕೆ ಒಳಗಾಗಿರ್ತಾರೆ ಅಂತವ್ರಿಗೆ, ಅಂತವ್ರನ್ನ ಯಶಸ್ವಿಯಾಗಿ ಬದುಕಿಸ್ತಾರೆ ಅವರು. ಹಾಗಾಗಿ ಲೂಯಿಸ್ ಪ್ಯಾಶ್ಚರ್ ಅಂದ ತಕ್ಷಣ ನಮ್ಗೆ ಈ ರೇಬಿಸ್ ಕಾಯಿಲೆ ಬಗ್ಗೆ ನಮ್ಗೆ ನೆನಪು ಬರ್ತದೆ. ಬಟ್ ಅವರು ಪಶುವೈದ್ಯಕೀಯ ರಂಗಕ್ಕೂ ಸಹ ಕುರಿಗಳಲ್ಲಿ ಆಂಥ್ರಾಕ್ಸ್ ಕಾಯಿಲೆ ಅಂತ ಬರ್ತದೆ, ನೆರಡಿ ಕಾಯಿಲೆ ಅಂತ ಈಗಲೂ ಇದೆ ಅದು, ಅದಕ್ಕೂ ಸಹ ಅವರು ಲಸಿಕೆಯನ್ನ ಕಂಡಿಡ್ತಕ್ಕಂತ ವಿಜ್ಞಾನಿ. ಜೊತೆಗೆ ಕೋಳಿಗಳಲ್ಲಿ ಫೌಲ್ ಕಾಲೆರ ಅಂತಕ್ಕಂಥದ್ದು ಒಂದು ಕಾಯಿಲೆ ಈಗಲೂ ಇದೆ, ಅಂತವುಗಳಿಗೂ ಸಹ ಅವರು ಆ ಲಸಿಕೆಯನ್ನ ಕಂಡಿಡಿದ್ರು. ಹಾಗಾಗಿ ಈ ಲಸಿಕೆಗಳ ಮುಖ್ಯ ಕೆಲಸ ಅದು ಏನು ಅಂತ ಅಂದ್ರೆ, ಈ ಸುಪ್ತವಾದಂತಹ ಅಥವಾ ಏನು ನಮ್ಮ ರೋಗ ನಿರೋಧಕ ಶಕ್ತಿ ಇರ್ತದೆ ಅದನ್ನ ಎಚ್ಚರಿಸ್ತದೆ. ಅದು ನೋಡು, ರೋಗಕಾರಕ ಅಂದ್ರೆ ಹೀಗಿರುತ್ತೆ, ನೀನು ರೆಡಿಯಾಗಿ ನಿಂತ್ಕೋಬೇಕು, ಮುಂದೆ ಬಂತು ಅಂದ್ರೆ ಒಂದು ವೈರಸ್ ಅಥವಾ ಬ್ಯಾಕ್ಟೀರಿಯಾ ಈ ರೀತಿ ಇರುತ್ತೆ, ಅದು ವೈರಿ ಎಚ್ಚರವಾಗಿರುವಂತ ಎಚ್ಚರಿಕೆಯನ್ನು ಕೊಡ್ತಕ್ಕಂತಹ ಕೆಲಸ ಈ ಲಸಿಕೆ ಮಾಡೋದು. ನೀವು ಆಗ್ಲೇ ಹೇಳ್ತಾ ಇದ್ರಿ ನೀವು ಕರೋನಾ ಕಾಯಿಲೆಯಲ್ಲಿ ಅಂತ ಅಂದ್ಬಿಟ್ಟು, ಇದೇ ಕೆಲಸವೂ ಸಹ ಇತ್ತೀಚಿನ ಒಂದು ಏನು ಕರೋನಾ ವ್ಯಾಕ್ಸಿನ್ ಅಲ್ಲೂ ಸಹ ಇದೇ ಪ್ರಿನ್ಸಿಪಲ್ ಅನ್ನ ವಿಜ್ಞಾನಿಗಳು ವೈದ್ಯರು ಬಳಸ್ಕೊಂಡು ಲಸಿಕೆಯನ್ನ ಕಂಡಿಡಿದ್ರು. ಮತ್ತೆ ಅದರಿಂದ ನಮ್ಮ ಹತ್ರ ತೀವ್ರತೆ ಕಡಿಮೆ ಆಗಿದೆ. ನೀವೇ ನೋಡಿದ ಕಳೆದ ವರ್ಷಕ್ಕೆ ಹೋಲಿಸ್ತು ಅಂತಂದ್ರೆ ಇವಾಗ ಪರವಾಗಿಲ್ಲ, ಇದೆಲ್ಲವೂ ಲಸಿಕೆಯ ಒಂದು ಪ್ರಭಾವ ಅಂತಾನೆ ನಾವು ಹೇಳ್ಬೋದು. ಇದಿಷ್ಟು ನಮ್ಮ ರೋಗ ನಿರೋಧಕ ಶಕ್ತಿಯ ವಿಜ್ಞಾನ ಏನಿದೆಯೋ ಇದಕ್ಕೆ ಸಂಬಂಧಪಟ್ಟಂತಹ ಇತಿಹಾಸ. ಈ ರೋಗ ನಿರೋಧಕ ಶಕ್ತಿ ನಮ್ಮಲ್ಲಿ ಅಂತ ಅಂದ್ರೆ ಮನುಷ್ಯರಲ್ಲಿ ಮತ್ತೆ ಜಾನುವಾರುಗಳಲ್ಲಿ ಯಾವ್ಯಾವ ರೀತಿ ಇರುತ್ತೆ, ಇಲ್ಲಿಯೂ ಕೂಡ ಏನಾದರೂ ಸಾಮ್ಯತೆ ಇರುತ್ತಾ ಹೇಗೆ? ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದೆ, ಮನುಷ್ಯರಲ್ಲಿ ನಾವು ಏನು ವೈದ್ಯ ವಿಜ್ಞಾನ ಪಶುವೈದ್ಯ ವಿಜ್ಞಾನಕ್ಕೆ ಸಾಕಷ್ಟು ಹೋಲಿಕೆ ಇದೆ ಇದೆ. ಹಾಗಾಗಿ ನಾನು ಪ್ರಾಣಿಗಳಲ್ಲಿ ಮತ್ತೆ ಮನುಷ್ಯರ ಎರಡೂ ಉದಾಹರಣೆಗಳನ್ನ ತಗೊಂಡು ನಾನು ಕೆಲವೊಂದು ರೋಗಗಳನ್ನ ಇದನ್ನ ನಿಮಗೆ ವಿವರಣೆಯನ್ನು ನೀಡ್ತೇನೆ ರೈತರ ಒಂದು ಇನ್ಫಾರ್ಮೇಶನ್ಗೋಸ್ಕರ. ನಮ್ಮ ಶರೀರದಲ್ಲಿ ರೋಗದ ವಿರುದ್ಧ ಹೋರಾಡೋದಕ್ಕೆ ಇಮ್ಯುನಿಟಿ ಅಂತ ಏನ್ ಹೇಳ್ತೀವಿ, ರೋಗ ನಿರೋಧಕ ಶಕ್ತಿ, ಇದು ಎರಡು ರೀತಿಯಲ್ಲಿ ಇರ್ತದೆ. ಒಂದು ಸ್ವಾಭಾವಿಕವಾದಂತಹ ಅಥವಾ ನೈಸರ್ಗಿಕವಾದಂತಹ ಒಂದು ಶಕ್ತಿ, ಅದು ಇಮ್ಯುನಿಟಿ, ನ್ಯಾಚುರಲ್ ಇಮ್ಯುನಿಟಿ ಅಂತ ಕರಿತೀವಿ. ಇದು ನಾನ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ನಾನ್ ಸ್ಪೆಸಿಫಿಕ್ ಅಂದ್ರೆ ಇದು ನಿರ್ದಿಷ್ಟವಾಗಿ ಇರೋದಿಲ್ಲ. ನಿರ್ದಿಷ್ಟವಾಗಿರೋದಿಲ್ಲ ಅಂದ್ರೆ ಏನು, ಉದಾಹರಣೆಗೆ ನಮ್ಮ ಚರ್ಮವನ್ನ ತಗೊಳ್ಳೋಣ. ಚರ್ಮ ಒಂದು ಅರಮನೆಯನ್ನ ರಕ್ಷಣೆ ಮಾಡೋದಕ್ಕೆ ಕೋಟೆ ಏನಿರುತ್ತದೋ ಅದೇ ಕೆಲಸವನ್ನ ಚರ್ಮ ಮಾಡುತ್ತೆ. ಹೌದು. ಜೊತೆಗೆ ಈ ಲೋಳೆ ಪದರ ಅಂತ ನಾವು ಹೇಳ್ತೀವಿ, ಮ್ಯೂಕಸ್ ಮೆಂಬ್ರೇನ್ಸ್, ಈಗ ಬಾಯಿಯಲ್ಲಿ ಇರ್ತಕ್ಕಂತಹ ಲೋಳೆ ಪದರ, ಮತ್ತೆ ಮೂಗಿನಲ್ಲಿ ಇರ್ತಕ್ಕಂಥ ಲೋಳೆ ಪದರ, ಮೂಗಿನ ಒಳಭಾಗದಲ್ಲಿ ಕೂದಲು ಇರ್ತದೆ, ಸಣ್ಣ ಸಣ್ಣ ಕೂದಲು, ಅವು ಸಹ ಬ್ಯಾಕ್ಟೀರಿಯಾಗಳು ಮತ್ತೆ ಈ ಡಸ್ಟ್ ಪಾರ್ಟಿಕಲ್ಸ್ ಇವನ್ನೆಲ್ಲ ತಡೆಯೋದಕ್ಕೆ ಇರ್ತಕ್ಕಂತಹ ಒಂದು ಮೆಕ್ಯಾನಿಸಮ್. ಆಮೇಲೆ ಈ ಜೊಲ್ಲಿನಲ್ಲಿ ಒಂದು ನಮ್ಮ ಏನು ಲಾಲಾಗ್ರಂಥಿಯಿಂದ ಬರ್ತದೆ ನಮ್ಮ ಸಲೈವ ಅಂತ ಹೇಳ್ತೀವಿ, ಆ ಜೊಲ್ಲಿನಲ್ಲೂ ಸಹ ಈ ಬ್ಯಾಕ್ಟೀರಿಯಾಗಳನ್ನ ವೈರಸ್ಗಳನ್ನ ನಿರ್ನಾಮ ಮಾಡತಕ್ಕಂತಹ ಒಂದು ಶಕ್ತಿ, ಕಿಣ್ವಗಳ ರೂಪದಲ್ಲಿ ಒಂದು ಲೈಸೋಸೈಮ್ ಅಂತ ಹೇಳ್ತೀವಿ, ಅವು ನಿಷ್ಕ್ರಿಯ ಮಾಡತಕ್ಕಂತಹ ಒಂದು ವ್ಯವಸ್ಥೆ ಇರ್ತದೆ. ಜೊತೆಗೆ ಈ ರೀತಿ ಬದಲಾದಂತಹ ಈ ರಸಸಾರ ಕೆಲವೊಂದು ಕರುಳಿನಲ್ಲಿ ಮತ್ತೆ ಬಾಯಿನಲ್ಲಿ ಪಿ ಎಚ್ ಅಂತ ಹೇಳ್ತೀವಿ, ಆ ಬ್ಯಾಕ್ಟೀರಿಯಾಗಳನ್ನು ಗ್ರೋ ಆಗದಂಗೆ ತಡೆಯಂತಕ್ಕಂತಹ ಒಂದು ವ್ಯತ್ಯಾಸ ಇರ್ತದೆ, ಪಿ ಎಚ್ ಅಂತ ರಸಸಾರ ಅಂತೀವಿ, ಹೈಡ್ರೋಜನ್ ಅಯಾನ್. ಇವೆಲ್ಲವೂ ಸಹ ಅನಿರ್ದಿಷ್ಟವಾದಂತಹ ಒಂದು ಇಮ್ಯುನಿಟಿ, ಅಂದ್ರೆ ಯಾವುದು ನಿರ್ದಿಷ್ಟವಾಗಿ ಇಂಥ ಬ್ಯಾಕ್ಟೀರಿಯಾ ಇಂಥ ವೈರಸ್ ಅಂತ ನೇರವಾಗಿ ಎಲ್ಲವನ್ನೂ ಸೇರಿಸಿ ಹೊಡೆದಾಡ್ತವೆ. ಸಾಮಾನ್ಯ ವಿಜ್ಞಾನದಲ್ಲಿ ಓದಿರ್ತೀವಿ ನಾವು ಬಿಳಿ ರಕ್ತ ಕಣಗಳು ಅಂತ ಕೇಳಿರ್ತೀವಲ್ಲ, ಈ ಬಿಳಿ ರಕ್ತ ಕಣಗಳಲ್ಲೂ ನ್ಯೂಟ್ರೋಫಿಲ್ಸ್ ಅಂತ ಬರ್ತವೆ, ಮ್ಯಾಕ್ರೋಫೇಜಸ್ ಅಂತ ಬರ್ತವೆ, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಬರ್ತವೆ, ಹಲವಾರು ವಿಧಗಳಿವೆ ಅದರಲ್ಲಿ. ಇವೆಲ್ಲವೂ ಒಂದ್ ರೀತಿ ನಾನು ಆಗ್ಲೇ ಹೇಳಿದೆ ಇಮ್ಯೂನ್ ಸಿಸ್ಟಮ್ ಅಂತ ಅಂದ್ರೆ ಒಂದು ಆರ್ಮಿ ಇದ್ದಾಗೆ ಅಂತ, ಅದರಲ್ಲಿ ಇವು ಸೇನೆಗಳ ತರ ಇವೆಲ್ಲ ಒಂಥರ ಸೈನ್ಯದ ತುಕಡಿಗಳ ತರ ಕೆಲಸ ಮಾಡ್ತಾ ಇರ್ತವೆ. ಆದ್ರೆ ಈ ಅನಿರ್ದಿಷ್ಟ ಶಕ್ತಿ ಸ್ವಾಭಾವಿಕವಾದಂತಹ ಏನ್ ಇಮ್ಯುನಿಟಿ ಇರ್ತದೋ ಇದಕ್ಕೆ ನೆನಪಿನ ಶಕ್ತಿ ಇರೋದಿಲ್ಲ. ಅಂದ್ರೆ ಇವಾಗ ಹೀಗಿದೆ ಬ್ಯಾಕ್ಟೀರಿಯಾ, ಇನ್ನೊಂದು ವಾರ ಬಿಟ್ಕೊಂಡು ಅದೇ ಬ್ಯಾಕ್ಟೀರಿಯಾ ಅಂದ್ರೆ ಅದು ಗೊತ್ತಿರಲ್ಲ ಅದಕ್ಕೆ. ಆಮೇಲೆ ಇದು ಎವಲ್ಯೂಷನ್ ಅಂತ ಹೇಳ್ತೀವಿ, ಜೈವಿಕ ವಿಕಾಸದಲ್ಲಿ ಬಹಳ ಹಿಂದೆ ಹುಟ್ಟಿದಂತಹ ಇಮ್ಯುನಿಟಿ. ಇದಕ್ಕೆ ಹೋಲಿಕೆ ಮಾಡಿದ್ರೆ ಇನ್ನೊಂದು ಬರ್ತದೆ, ಅದು ನಿರ್ದಿಷ್ಟವಾದಂತಹ ಇಮ್ಯುನಿಟಿ ಅಥವಾ ಹೊಂದಿಕೊಂಡಂತಹ ಇಮ್ಯುನಿಟಿ ಅಂತ ನಾವು ಹೇಳ್ಬೋದು. ಅಂತಂದ್ರೆ ಏನು ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಲಿಂಫೋಸೈಟ್ಸ್ಗಳು ಅಂತ ಬರ್ತವೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಬಿಳಿ ರಕ್ತ ಕಣಗಳಲ್ಲಿ ಒಂದಷ್ಟು ಸ್ವಾಭಾವಿಕವಾದಂತಹ ಇಮ್ಯುನಿಟಿಯನ್ನು ಕೊಡ್ತವೆ. ಇದರಲ್ಲಿ ಲಿಂಫೋಸೈಟ್ಗಳಂತ ಬರ್ತವೆ, ಅವು ಸ್ವಲ್ಪ ಪವರ್ಫುಲ್ ಅಂತ ಅನ್ಕೋಬಹುದು ಸೈನ್ಯದಲ್ಲಿ. ನೆಕ್ಸ್ಟ್ ಲೈನ್, ಆ ಲಿಂಫೋಸೈಟ್ ಅಲ್ಲಿ ಎರಡು ತರ ಬರ್ತದೆ, ಒಂದು ಟಿ ಲಿಂಫೋಸೈಟ್ ಮತ್ತೊಂದು ಬಿ ಲಿಂಫೋಸೈಟ್ ಅಂತ. ಇದರಲ್ಲಿ ಬಿ ಲಿಂಫೋಸೈಟ್ಗಳು ಪ್ಲಾಸ್ಮಾ ಜೀವಕೋಶಗಳಾಗಿ ಬದಲಾಗ್ತವೆ, ಅಂದ್ರೆ ಪ್ಲಾಸ್ಮಾ ಸೆಲ್ಸ್ ಅಂತ ಕರಿತೀವಿ. ಅದು ಇನ್ನೊಂದು ರೂಪಾಂತರವನ್ನ ಹೊಂದುತ್ತವೆ. ಆ ಪ್ಲಾಸ್ಮಾ ಜೀವಕೋಶಗಳಿಂದ ಹುಟ್ಟೋದಂತದೇ ಈ ಆಂಟಿಬಾಡೀಸ್ ಅಥವಾ ಪ್ರತಿಕಾಯ ವಸ್ತು. ನಾವಾಗ್ಲೇ ಹೇಳ್ತಾ ಇರ್ತೇವೆ, ವ್ಯಾಕ್ಸಿನ್ ಬಂತು ಅಂದ್ರೆ ಟೈಟರ್ ಬಂದಿದೆಯಾ, ಆಂಟಿಬಾಡಿ ಡೆವಲಪ್ ಆಗಿದೆಯಾ ಅಂತೆಲ್ಲ ಮಾತಾಡ್ತಾ ಇರ್ತೀವಲ್ಲ, ಅವು ಎಲ್ಲಿಂದ ಬರ್ತವೆ? ಈಗ ಬರೋದೇ ಪ್ಲಾಸ್ಮಾ ಸೆಲ್ಸ್. ಪ್ಲಾಸ್ಮಾ ಸೆಲ್ಸ್ ಹುಟ್ಟೋದು ಅಥವಾ ಬಿ ಲಿಂಫೋಸೈಟ್ಸ್ ಅಂತಕ್ಕಂತಹ ಒಂದು ಬಿಳಿ ರಕ್ತ ಕಣಗಳಿಂದ. ಏನು ನೈಸರ್ಗಿಕವಾದಂತಹ ಇಮ್ಯುನಿಟಿಗೆ ನಾವು ಇದನ್ನು ಹೋಲಿಕೆ ಮಾಡ್ತು ಅಂದ್ರೆ, ಈಗ ಲಸಿಕೆಗಳ ವಿರುದ್ಧ ನಾವು ಹೋರಾಡ್ತಕ್ಕಂಥ ಶಕ್ತಿ ನಾನಾಗ್ಲೇ ಹೇಳಿದೆ, ಅದು ಬರದೇ ಈ ನಿರ್ದಿಷ್ಟವಾದಂತಹ ಬಿ ಲಿಂಫೋಸೈಟ್ಗಳಿಂದ. ಮತ್ತೆ ಇವು ಜೈವಿಕ ವಿಕಾಸದಲ್ಲಿ ತೀರಾ ಇತ್ತೀಚೆಗೆ ಹುಟ್ಟಿದಂಥವು ನಾವು ಅದಕ್ಕೆ ಕಂಪೇರ್ ಮಾಡಿದ್ರೆ. ಮತ್ತೆ ಈ ಸೋಂಕು ಜೀವಿಗಳ ಒಂದು ನಿರ್ದಿಷ್ಟವಾದಂತಹ ಈ ಆಂಟಿಜೆನ್ ಅಂತ ಕರಿತೀವಿ, ಈ ಸೋಂಕು ಬ್ಯಾಕ್ಟೀರಿಯಾ ವೈರಸ್ ಅಂತ ಹೇಳ್ತೇವೆ, ಅದರಲ್ಲಿ ಆಂಟಿಜೆನ್ ಅಂತ ಒಂದು ಭಾಗ ಇರ್ತದೆ, ಅದು ಆಂಟಿಬಾಡೀಸ್ ಅಂತ ಏನ್ ಹೇಳ್ತೀವಿ ಅದ್ರ ಜೊತೆ ಸೇರ್ಕೊಳ್ಳುತ್ತೆ. ಸೇರ್ಕೊಂಡೆ ಅದು ರಿಯಾಕ್ಷನ್ ಆಗಿ ಅದು ಶರೀರದಿಂದ ಅದನ್ನ ಇನ್ಆಕ್ಟಿವೇಟ್ ಮಾಡ್ತಕ್ಕಂಥದನ್ನ ಪ್ರಾರಂಭಿಸ್ತದೆ ಶರೀರ. ಇದಕ್ಕೆ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂದ್ರೆ ನೆನಪಿನ ಶಕ್ತಿ ಇರ್ತದೆ, ಯಾವುದು ಈ ನಿರ್ದಿಷ್ಟವಾದಂತಹ ಇಮ್ಯುನಿಟಿಗೆ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು, ಈಗ ಕೆಲವೊಂದು ಈಗ ವ್ಯಾಕ್ಸಿನ ನಮ್ಗೆ ಕೊಡ್ತೀವಿ ನಾವು, ಇನ್ನೊಂದ್ಸಲ ಬೂಸ್ಟರ್ ಡೋಸ್ ಅಂತ ಕೊಡ್ತಾರೆ. ಬೂಸ್ಟರ್ ಡೋಸ್ ಅಂತ ಇನ್ನೊಂದ್ಸಲ ಎಚ್ಚರಿಸೋದು, ನೋಡಪ್ಪ ಈ ರೀತಿ ಇರುತ್ತೆ ಅದು ವೈರಸ್ಸು, ನೋಡು ಎಚ್ಚರಿಕೆ ಆಗಿರು ಅಂತ ಅನ್ಬಿಟ್ಟು ಆ ಮರವಿನ ಶಕ್ತಿಯನ್ನು ಹೋಗ್ಲಾಡ್ಸೋದಕ್ಕೆ ಇನ್ನೊಂದು ಬೂಸ್ಟರ್ ನ ಕೊಡ್ತೀವಿ. ಈಗ ನೀವು ರೇಬಿಸ್ ಕಾಯಿಲೆಗೆ ಪ್ರಾಣಿಗಳಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಾಯಿಗಳಲ್ಲಿ ವಿಶೇಷವಾಗಿ 3 ತಿಂಗಳ ಮರಿಗೆ ಮೊದಲನೇ ಒಂದು ಡೋಸ್ ಕೊಡ್ತೀವಿ, ಇನ್ನು 3 ವಾರ ಆದ್ಮೇಲೆ ಅಥವಾ 1 ತಿಂಗಳ ನಂತರ ಇನ್ನೂ ಒಂದು ಬೂಸ್ಟರ್ ಡೋಸ್ ಕೊಡ್ತೀವಿ, ಮತ್ತೆ ಇನ್ನೂ ಒಂದು ಬೂಸ್ಟರ್ ಕೊಡಬಹುದು, 2 ಬೂಸ್ಟರ್ ಕೊಡಬಹುದು. ಅಂದ್ರೆ 2-3 ಲಸಿಕೆ ಮೊದಲ ವರ್ಷ. 2ನೇ ವರ್ಷದ ನಂತರ ವಾರ್ಷಿಕವಾಗಿ 1 ಸಲ ಕೊಟ್ಟರೆ ಸಾಕು. ಅಂದ್ರೆ ಈ ಆ ಮೆಮೊರಿ ಅಥವಾ ಏನ ಜ್ಞಾಪಕ ಶಕ್ತಿ ಇರ್ತದೋ ಅದನ್ನ ಓದ್ ಪರೀಕ್ಷೆಯಲ್ಲಿ ಓದಾದ್ಮೇಲೆ ರಿವಿಷನ್ ಮಾಡಿದಾಗೆ ಅದು ನೋಡಿ ಹೀಗಿರುತ್ತೆ ಅಂತ ಅಂದ್ಬಿಟ್ಟು ಎಚ್ಚರಗೊಳ್ತದೆ, ಜಾಗೃತಿಗೊಳ್ತದೆ, ಆಂಟಿಬಾಡಿ ಸ್ಟೇಟರ್ ಮತ್ತೆ ಜಾಸ್ತಿ ಆಗಿರ್ತದೆ, ಕಾಯ್ತಾ ಇರುತ್ತೆ ಯಾವಾಗ ಬರುತ್ತೆ ಅಂತ. ಬಂದಾಗ ಅದನ್ನ ನಿಷ್ಕ್ರಿಯ ಮಾಡ್ತಕ್ಕಂಥ ಶಕ್ತಿ ಅದರಲ್ಲಿ ಉಂಟಾಗುತ್ತೆ. ಈ ಅವಧಿಯ ಬಗ್ಗೆ ನಾನು ಹೇಳ್ತಾ ಇದ್ದೆ. ಅವಧಿ ಅಂತಂದ್ರೆ ಕೆಲವೊಂದು ಈಗ ವ್ಯಾಕ್ಸಿನ್ಗಳು 1 ವರ್ಷ ತನಕ ಇರ್ತದೆ ಪವರ್, ಕೆಲವೊಂದು 3 ತಿಂಗಳ ತನಕ ಇರುತ್ತೆ. ನೀವು ರಿಂಡರ್ ಪೆಸ್ಟ್ ಅಂತ ನಾನು ಹೇಳಿದೆ, ಅದು 1 ಸಲ ಕೊಟ್ಟರೆ ಅದು ಜೀವನ ಪರ್ಯಂತ ಇರ್ತದೆ, ಅಷ್ಟು ಪವರ್ಫುಲ್ ಅದು. ಆದ್ರೆ ನಾವು ಕಾಲುಬಾಯಿ ಜ್ವರ ನೋಡಿರ್ಬೇಕು ನೀವೆಲ್ಲ, ನಾವು ಹಳ್ಳಿ ಕಡೆ ಎಲ್ಲ ಪಶುವೈದ್ಯರು ಬಂದು ವ್ಯಾಕ್ಸಿನ್ ಮಾಡ್ತಾರೆ, ಪ್ರತಿ 6 ತಿಂಗಳಿಗೊಂದ್ಸಲ ಮಾಡ್ತಾರೆ. ರೈತರೆಲ್ಲ ಕೇಳ್ತಾ ಇರ್ತಾರೆ, ಯಾಕೆ ಸರ್ 6 ತಿಂಗಳ ವರ್ಷಕ್ಕೊಂದ್ಸಲ ಮಾಡಕ್ಕೆ, ಒಂದೇ ಸಲ ಮಾಡಿ ಫುಲ್ ಪವರ್ ಕೊಡ್ತಾರ ಮಾಡಿ ಸರ್ ಅಂತ. ಇದು ಆ ವೈರಾಣು ಹೇಗಿರುತ್ತೆ ಅದ್ರ ಮೇಲೂ ಸಹ ಈ ಒಂದು ವ್ಯಾಕ್ಸಿನ್ ಸಹ ಕೆಲಸ ಮಾಡ್ತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಒಂದೊಂದು ವೈರಸ್ಗೆ ಒಂದೊಂದು ರೀತಿ ಇರ್ತದೆ ಅದು ರೋಗ ನಿರೋಧಕ ಶಕ್ತಿ. ನಿರೋಧಕ ಶಕ್ತಿ ಬೇರೆ ಬೇರೆ ತರದಲ್ಲಿ ಇರುವಂತದ್ದು. ಈ ನಿರ್ದಿಷ್ಟ ರೋಗ ನಿರೋಧಕ ವ್ಯವಸ್ಥೆಯ ಅಂಗಾಂಗಗಳು ಯಾಕೆ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಏನೆಲ್ಲ ಉತ್ಪಾದನೆ ಆಗುತ್ತೋ ಅದೆಲ್ಲದೂ ಕೂಡ ಒಂದೊಂದು ಅಂಗಗಳು ಕೆಲಸವನ್ನು ಮಾಡ್ತವೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಈ ರೋಗ ನಿರೋಧಕ ವ್ಯವಸ್ಥೆಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಅಂಗಗಳು ಯಾವ್ಯಾವು? ಈ ರೋಗ ನಿರೋಧಕ ನಾವಾಗ್ಲೇ ಹೇಳಿದ್ವಲ್ಲ ಸರ್, ಇದು ಸ್ವಾಭಾವಿಕ, ಇನ್ನೊಂದು ನಿರ್ದಿಷ್ಟ. ಈ ನಿರ್ದಿಷ್ಟ ರೋಗ ನಿರೋಧಕ ವ್ಯವಸ್ಥೆಯಲ್ಲಿ 2 ಬಹಳ ಮುಖ್ಯವಾದಂತಹ ಅಂಗಾಂಗಗಳನ್ನ ನಾವು ವರ್ಗೀಕರಣ ಮಾಡ್ತೀವಿ. ಒಂದು ಪ್ರಾಥಮಿಕ ಹಂತದ ಲಿಂಫಾಯ್ಡ್ ಅಂಗಗಳು, ಪ್ರಾಥಮಿಕ ಹಂತದಲ್ಲಿ ಇದು ಥೈಮಸ್ ಅಂತ ಬರ್ತದೆ, ಕತ್ತಿನ ಭಾಗದಲ್ಲಿ ಒಂದು ಗ್ರಂಥಿ ಇರುತ್ತೆ. ಇದು ಥೈಮಸ್ ಮನುಷ್ಯರಲ್ಲೂ ಇರ್ತದೆ, ಪ್ರಾಣಿಗಳಲ್ಲೂ ಇರ್ತದೆ. ಇನ್ನೊಂದು ಕರುಳಿನಲ್ಲಿ ಹರಡು ಗ್ರಂಥಿಗಳು ಅಂತ ಇರ್ತವೆ, ಪೇರ್ಸ್ ಪ್ಯಾಚಸ್ ಅಂತ ಕರಿತೀವಿ. ಸಣ್ಣ ಕರುಳಿನಲ್ಲಿ ಉದ್ದಕ್ಕಿರ್ತದೆ ಇದು. ಈ ಈಲಿಯಂ ಅಂತ 3 ಭಾಗಗಳು ಬರ್ತವೆ, ಡಿಯೋಡಿನಮ್, ಜಜಿನಮ್, ಈಲಿಯಂ ಅಂತ. ಸಾಮಾನ್ಯವಾಗಿ ಜಜನಮ್ ಮತ್ತು ಈಲಿಯಂ ಆ ಭಾಗಗಳಲ್ಲಿ ಈ ಪೇರ್ಸ್ ಗ್ರಂಥಿಗಳು ಇರ್ತವೆ, ಹರಡು ಗ್ರಂಥಿಗಳು ಅಂತ ಅನ್ಬೋದು ಇದು. ಮತ್ತೆ ಮೂಳೆಗಳ ಒಳಭಾಗದಲ್ಲಿ ಬೋನ್ ಮ್ಯಾರೋ ಅಂತ ಕರಿತೀವಿ ನಾವು, ಅಸ್ಥಿ ಮಜ್ಜೆ. ನಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಎಲ್ಲಾ ಬಿಳಿ ರಕ್ತ ಕಣಗಳು, ಕೆಂಪು ರಕ್ತ ಕಣಗಳು ಹುಟ್ಟದೇ ಅಸ್ಥಿ ಮಜ್ಜೆ ಒಳಗಡೆ. ನಾವು ಸ್ಟೆಮ್ ಸೆಲ್ಸ್ ಅಂತ ಹೇಳ್ತೀವಿ ಎಲ್ಲದಕ್ಕೂ ಮೂಲ, ಆ ಮೂಲ ಜೀವಕೋಶಗಳು ಇರೋದು ಸ್ಟೆಮ್ಸ್, ಅಸ್ಥಿ ಮಜ್ಜೆಯಲ್ಲಿ. ಇದು ಒಂದು. ಮತ್ತು ಪಕ್ಷಿಗಳಲ್ಲಿ ಬರ್ಸಾ ಗ್ರಂಥಿ ಅಂತ ಇರ್ತದೆ, ಸ್ವಲ್ಪ ವ್ಯತ್ಯಾಸ ಇದೆ ಪಕ್ಷಿಗಳಲ್ಲಿ, ಅದು ಬರ್ಸಾ ಗ್ರಂಥಿ ಅಂತ ಕರಿತೀವಿ ನಾವು, ಬರ್ಸಲ್ ಗ್ಲ್ಯಾಂಡ್ ಅಂತ. ಅದು ಈ ಕ್ಲೋಯಕಾ ಅಂತ ಇರ್ತದಲ್ಲ, ಅದರ ಗುದ ಭಾಗದಲ್ಲಿ ಒಂದು ಸಣ್ಣ ಗ್ರಂಥಿ ಇರ್ತದೆ. ಇದು ಕೋಳಿಗಳಲ್ಲೂ ಸಹ ಇದೇ ರೀತಿ. ಆಮೇಲೆ ಈ ಹಸು, ಎಮ್ಮೆ, ಕುರಿ, ಆಡು, ಕುದುರೆ, ಮನುಷ್ಯ ಮತ್ತು ನಾಯಿಗಳು ಮತ್ತು ಇವನ್ ಹಂದಿಗಳಲ್ಲೂ ಸಹ ಒಂದೊಂದು ಸ್ವಲ್ಪ ವ್ಯತ್ಯಾಸ ಇದೆ ಪ್ರಾಣಿಗಳಲ್ಲೂ. ಇಲ್ಲಿ ಈ ಒಂದು ಕರುಳಿನಲ್ಲಿರ್ತಕ್ಕಂಥ ಹರಡು ಗ್ರಂಥಿಗಳೇನಿದಾವೋ ಅವು ಪಕ್ಷಿಗಳ ಏನು ಬರ್ಸಾಗ್ರಂಥಿ ತರ ಕೆಲಸ ಮಾಡ್ತವೆ. ಅಂದ್ರೆ ಎರಡು ತರ ಕೆಲಸ ಈ ಪ್ರಾಥಮಿಕ ಹಂತದಲ್ಲಿ, ಏನಂದ್ರೆ ಒಂದು ಉತ್ಪಾದನೆ ಆಗೋದು, ಮತ್ತೆ ಇನ್ನೊಂದು ಅವುಗಳಿಗೆ ಎಜುಕೇಶನ್ ಕೊಡುತ್ತೆ ಶರೀರ, ಅಂದ್ರೆ ಅದು ಮೆಚುರಿಟಿ ಆಗ್ತಕ್ಕಂಥದ್ದು. ಎರಡು, ಈಗ ಬೋನ್ ಮಾರೋದಲ್ಲಿ ಅಥವಾ ಅಸ್ಥಿ ಮಜ್ಜೆಯಲ್ಲಿ ಹುಡ್ತವೆ ಜೀವಕೋಶಗಳು, ಮೆಚುರಿಟಿ ಆಗೋದು ಥೈಮಸ್ಸಲ್ಲಿ ಅಥವಾ ಬರ್ಸಾದಲ್ಲಿ. ಆದ್ರೆ ಮಂಗಗಳು, ಮೊಲ ಮತ್ತು ಇಲಿಗಳಲ್ಲಿ ಅಸ್ಥಿ ಮಜ್ಜೆಯಲ್ಲೇ ಹುಟ್ಟುತ್ತವೆ, ಯಾವ ವಿಶೇಷವಾಗಿ ಬಿ ಲಿಂಫೋಸೈಟ್ಗಳು, ಮತ್ತೆ ಅಲ್ಲೇ ಅವು ಮೆಚುರಿಟಿಯನ್ನ ಪಡಿತವೆ. ಈಗ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ, ಇದನ್ನು ನಾವು ಈಗ ಸೈನಿಕರು ಅಂತ ನಾನು ಆಗ್ಲೇ ಹೇಳ್ತಾ ಇದ್ದೆ, ಸೈನಿಕರುಗಳನ್ನ ತರಬೇತಿ ಶಿಬಿರ ಅಂತ ಕರಿಬಹುದು ಇದನ್ನು. ಯಾವ ಈ ಪ್ರೈಮರಿ ಪ್ರಾಥಮಿಕ ಹಂತ ಗ್ರಂಥಿಗಳು, ಈ ಎರಡನೇ ಹಂತದ ಏನು ಲಿಂಫಾಯ್ಡ್ ಅಂಗಗಳು ಯಾವ ಬರ್ತವೆ ಅಂದ್ರೆ, ಈ ಗಳಗ್ರಂಥಿ ಅಂತ ಹೇಳ್ತೀವಿ ಟಾನ್ಸಿಲ್ ಬಾಯಿನ ಒಳಭಾಗದಲ್ಲಿ ಇರ್ತದೆ, ಮತ್ತೆ ಗುಲ್ಮ ಅಂತ ಹೇಳ್ತೀವಿ ಸ್ಪ್ಲೀನು, ಮತ್ತೆ ದುಗ್ಧ ಗ್ರಂಥಿಗಳು ಲಿಂಫ್ ನೋಡ್ಸ್ ಅಂತ ಕರಿತೀವಿ. ಲಿಂಫ್ ನೋಡ್ಸ್ ಅಂತಂದ್ರೆ ಈ ಜಾನುವಾರುಗಳಲ್ಲಿ ನಾವು ಸಾಮಾನ್ಯವಾಗಿ ನಮ್ಗೆ ಬಾಯಲ್ಲಿ ಏನಾದ್ರು ಇನ್ಫೆಕ್ಷನ್ ಆದ್ರೆ ಈ ಗಂಟಲು ಭಾಗದಲ್ಲಿ ಎರಡು ಗ್ರಂಥಿಗಳು ಊದ್ಕೋತವೆ, ಡಾಕ್ಟರ್ಗಳು ಗಂಟು ನೋಡ್ತಾರೆ ಗಂಟು ಅಂತ ಹೇಳ್ತೀವಲ್ಲ, ಅದು ಸಹ ಈ ಲಿಂಫ್ ನೋಡ್ ಇದೆ, ಮ್ಯಾಂಡಿಬುಲಾರ್ ಲಿಂಫ್ ನೋಡ್ ಅಂತ ಹೇಳ್ತೀವಿ ಅದು. ಮತ್ತೆ ಕರುಳಿನ ಹರಡು ಗ್ರಂಥಿಗಳು ಸಹ ಎರಡನೇ ಹಂತದ ಲಿಂಫಾಯ್ಡ್ ಅಂಗಗಳಾಗಿ ಸಹ ಕೆಲಸ ಮಾಡ್ತವೆ, ಮತ್ತೆ ಮೂಳೆಗಳ ಅಸ್ಥಿ ಮಜ್ಜೆ ಸಹ ಎರಡೂ ರೀತಿಯ ಕೆಲಸವನ್ನ ಮಾಡ್ತವೆ. ಈ ಎರಡನೇ ಹಂತದ ಲಿಂಫಾಯ್ಡ್ ಅಂಗಗಳ ಕೆಲಸ ಏನು, ನಾವು ಸೈನಿಕರು ರೆಡಿ ಆಗಿದ್ದಾರೆ ಶಿಬಿರದಲ್ಲಿ, ಅವರನ್ನ ತರಬೇತಿ ನೀಡಿ ರೆಡಿ ಮಾಡಿದ ಶರೀರ, ಅದು ಯಾವಾಗ ಅದು ಶತ್ರುವಿನ ಒಂದು ಮುಖಾಮುಖಿ ಆಗುತ್ತೋ ಆ ಶತ್ರುವಿನ ವಿರುದ್ಧ ಹೋರಾಡ್ತಕ್ಕಂತಹ ಜಾಗಗಳಿವು. ಈಗ ನಾನು ಹೇಳಿದ್ನಲ್ಲ ಇವರು ಗುಲ್ಮ ಮತ್ತು ಲಿಂಫ್ ನೋಡ್ಗಳು ಇವೆಲ್ಲ, ಇವು ಒಂದು ಯುದ್ಧ ನಡೆಯುವ ರಣರಂಗ ಅಂತ ಸಹ ಬೇಕಾದ್ರೆ ನಾವು ಕರಿಬಹುದು. ಹೀಗೆ ಎರಡು ಹಂತದಲ್ಲಿ, ಒಂದು ಪ್ರಾಥಮಿಕ ಮತ್ತು ಎರಡನೇ ಹಂತದಲ್ಲಿ ನಮ್ಮ ಶರೀರದಲ್ಲಿ ಇರತಕ್ಕಂತಹ ಒಂದು ನಿರ್ದಿಷ್ಟ ರೋಗ ನಿರೋಧಕ ವ್ಯವಸ್ಥೆ ಕೆಲಸ ಮಾಡ್ತಾ ಇರುತ್ತೆ. ಈ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕವನ್ನು ಮಾಡುವಂತದ್ದು ಹೇಗೆ? ನನ್ನ ಒಂದು ಮೊಬೈಲ್ ಸಂಖ್ಯೆಯನ್ನ ದಯವಿಟ್ಟು ಬರ್ಕೊಳ್ಳಿ, 9663303888. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. ಮತ್ತೊಮ್ಮೆ ಹೇಳ್ತೀನಿ, 9663303688. ಒಳ್ಳೆಯದು ಗಿರೀಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಜಾನುವಾರುಗಳಲ್ಲಿ ರೋಗ ನಿರೋಧಕ ವ್ಯವಸ್ಥೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಬಿಸಿ ಗಿರೀಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ದನಗಳ ಉಣ್ಣೆ ನಿಯಂತ್ರಣಕ್ಕಾಗಿ ಪರಿಸರ ಸ್ನೇಹಿ ಮನೆಮದ್ದು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ವೀಣಾ ಅವರೊಂದಿಗಿನ ಸಂದರ್ಶನವನ್ನು ಪ್ರಸಾರ ಮಾಡುತ್ತೇವೆ. ಇಲ್ಲಿಗೆ ಇಂದಿನ ಹೈನು ಹೊನ್ನು ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಬಾಳ್ ಖತರ್ನಾಕ್ ಹೋ ಸಕ್ತಿ ಹೈ, ಬಾಳ್ ಕೆ ಪಾನಿ ಮೇ ಪ್ರವೇಶ್ ನಾ ಕರೇ. ಯದಿ ಆಪ್ಕೋ ಕರ್ನಾ ಪಡೆ ತೋ ಉಪಯುಕ್ತ ಜೂತೆ ಪಹನ್ಗೆ ಕರೆ. ಪಾನಿ ಕಿ ಗಹರಾಯಿ ಕೋ ಜಾಂಚನೆ ಕೆ ಲಿಯೆ ಛಡಿ ಕಾ ಉಪಯೋಗ ಕರೆ. ಸೆವರೇಜ್ ಲೈನೋ, ಗಟರ್ ಔರ್ ನಾಲಿಯೋ ಸೆ ಬಚ್ ಕರ್ ಚಲೆ. ಗಿರೆ ಹುಯೆ ಬಿಜ್ಲಿ ಕೆ ಖಂಬೋ ಔರ್ ತಾರೋ ಸೆ ದೂರ್ ರಹೆ. ಕೀಟನಾಶಕ ಕಾ ಪ್ರಯೋಗ ಕರೆ. ಅಪ್ನೆ ಆಸ್ ಪಾಸ್ ಸಫಾಯಿ ರಖೆ ತಥಾ ಬಿಮಾರಿಯಾ ನಾ ಫೈಲ್ನೆ ದೆ. ತಾಜಾ ಪಕಾ ಹುವಾ ಭೋಜನ್ ಯಾ ಭುನೆ ಹುಯೆ ಚನೆ, ಮೂಂಗ್ಫಲಿ ಇತ್ಯಾದಿ ಖಾಯೆ. ಕೇವಲ ಉಬ್ಲಾ ಯಾ ಕ್ಲೋರಿನ್ ಯುಕ್ತ ಪಾನಿ ಪಿಯೆ. पलायन से पूर्व बिजली और गैस के कनेक्शन को बंद कर दें. फर्नीचर और अन्य सामान ऊंचे स्थान पर रख दें. नाली और शौचालय की निकासी मार्ग को बंद कर दें. अपनी आपातकालीन किट